ನಮಸ್ಕಾರ ರೈತ ಬಾಂಧವರೇ. ಇವಾಗ ನಾನು ಜಿಲ್ಲೆಯ ಒಂದು ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಅನ್ನೋದರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳನ್ನು ಹೇಳ್ತೇನೆ. ರೈತ ಬಾಂಧವರೇ, ನಮ್ಗೆ ಈ ಒಂದು ಬೇಸಿಗೆಯ ಕಾಲದಲ್ಲಿ ಅಂದ್ರೆ ಬೇಸಿಗೆ ಇನ್ನೇನು ವಾರ ಇನ್ನೊಂದು 15 ದಿವಸವರೆಗೂ ನಾವು ಒಂದು ಬೇಸಿಗೆ ಕಾಲದಲ್ಲಿ ಇರ್ತೀವಿ. ಸೊ ಈ ಒಂದು ಬೇಸಿಗೆಯಲ್ಲಿ ಪೂರ್ವ ಮುಂಗಾರು ಮಳೆ ಎಲ್ಲ ಆಗ್ತಾ ಇರುತ್ತೆ, ಬೇಸಿಗೆ ಮಳೆ. ಈ ಬೇಸಿಗೆ ಮಳೆಯನ್ನ ನಾವು ಚೆನ್ನಾಗಿ ಉಪಯೋಗಿಸ್ಬೇಕಾಗತ್ತೆ. ನೀರನ್ನ ನಾವೇನ್ ಮಾಡ್ಬೇಕು, ಇಳಿಜಾರಿಗೆ ಅಡ್ಡಲಾಗಿ ಚೌಕ ಮಡಿಗಳನ್ನ ತಯಾರಿಸ್ಕೊಳ್ಬೇಕು. ಆಮೇಲೆ ನಾವು ಹರಗುವುದು, ಆಮೇಲೆ ನೇಗಿಲು ಹೊಡೆಯೋದು ಏನಿರುತ್ತಲ್ಲ, ಅದು ಇಳಿಜಾರಿಗೆ ಅಡ್ಡಲಾಗಿ ಮಾಡಿದರೆ ನಮ್ಮ ಹೊಲದಲ್ಲಿ ಬಿದ್ದ ನೀರು ಇಂಗುವ ಹಾಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಹೊಲದಲ್ಲಿ ಏನು ಬದುವು ಒಡ್ಡುಗಳೇನಿರ್ತಾವ ಅವು ರಿಪೇರಿಗಳನ್ನ ಮಾಡಿಟ್ಕೊಳ್ರಿ. ಆಮೇಲೆ ಅಕಾಲಿಕ ಮಳೆ ಅಂತ ಹೇಳ್ತೀವಿ ನಾವು ಈ ಬೇಸಿಗೆ ಕಾಲದಲ್ಲಿ ಏನು ಬರುತ್ತಲ್ಲ, ಸೊ ಈ ಒಂದು ಮಳೆಯು ಏನಾಗುತ್ತಪ್ಪ ಅಂತಂದ್ರೆ ಗುಡುಗು ಸಿಡಿಲಿನ ಸಮೇತ ಆಮೇಲೆ ಬಿರುಗಾಳಿ ಸಮೇತ ಬರ್ತಾ ಇರುತ್ತೆ. ಆದ್ದರಿಂದ ರೈತ ಬಂದವರು ಆದಷ್ಟು ಮಟ್ಟಿಗೆ ಸಾಯಂಕಾಲ ಸಮಯದಲ್ಲಿ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಾವು ಕೈಗೊಳ್ಳಬೇಕಾಗುತ್ತೆ. ಹಾಗೆ ಏನಾದ್ರೂ ಬೇಸಿಗೆ ಒಂದು ರಾಶಿ ಮಾಡಿದ್ದು ಕಟಾವು ಮಾಡಿದ್ದು ಏನಿರುತ್ತಪ್ಪ ಅಂತಂದ್ರೆ ಸ್ವಲ್ಪ ಸಾಯಂಕಾಲ ಸಮಯದಲ್ಲಿ ಸುರಕ್ಷಿತ ಸ್ಥಳಗಳಿಗೆ ಅವು ಸಾಗಿಸ್ಬೇಕಾಗತ್ತೆ. ದನಕರಗಳಿಗೆ ಏನಾಗುತ್ತೆ ಅಂತಂದ್ರೆ ಇನ್ನೂ ಒಂದು ಸ್ವಲ್ಪ 15 ದಿವಸದ ಮಟ್ಟಿಗೆ ನಮ್ಗೆ ಬಿಸಿಲು ಇರುವುದರಿಂದ ಆದಷ್ಟು ಮಟ್ಟಿಗೆ ಆ ಪ್ರಾಣಿಗಳ ಒಂದು ಸಡ್ಡೆ ಏನಿರುತ್ತಲ್ಲ ಅದನ್ನ ಹುಲ್ಲಿನ ಹೊದಿಕೆಯಿಂದ ಹಾಕಿ ಅಥವಾ ಬಿಳಿ ಪೇಂಟ್ ಇಂದ ಮಾಡಿ ಒಂದು ಉಷ್ಣಾಂಶವನ್ನ ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ. ಮುಂಗಾರಿನ ಹಂಗಾಮ ಇನ್ನೇನು 15 ದಿವಸದಲ್ಲಿ ಪ್ರಾರಂಭ ಆಗುತ್ತೆ. ಅದಕ್ಕಾಗಿ ನಾವು ನಮ್ಮ ಹೊಲಗಳನ್ನ ರೆಡಿ ಮಾಡಿಟ್ಕೊಳ್ಬೇಕಾಗುತ್ತೆ. ಕಾಂಪೋಸ್ಟ್ ಗೊಬ್ಬರ ಮತ್ತು ತಿಪ್ಪೆ ಗೊಬ್ಬರ ಏನಂತ ಹೇಳ್ತೀವಲ್ಲ, ಆ ಗೊಬ್ಬರವನ್ನ ನಾವು ಆದಷ್ಟು 15 ದಿವಸ ಮುಂಚಿತವಾಗಿ, ನಾವೇನು ಬಿತ್ತನೆ ಮಾಡುವ ಸಮಯ ಇರುತ್ತಲ್ಲ ಅದಕ್ಕೆ 15 ದಿವಸ ಮುಂಚಿತವಾಗಿ ಹೊಲದಲ್ಲಿ ಹಾಕಿ ಒಂದ್ 2-3 ಸಲ ಸರಿಯಾಗಿ ಭೂಮಿಯನ್ನ ಹರಗ್ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ. ಸೊ ಈ ರೀತಿ ಮಾಡುವುದರಿಂದ ನಮ್ಗೆ ತಿಪ್ಪೆ ಗೊಬ್ಬರದಿಂದ ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳು ತುಂಬಾ ಚೆನ್ನಾಗಿ ಲಭ್ಯವಾಗ್ತಾ ಇತ್ತು. ಬೇಸಿಗೆ ಸಮಯದಲ್ಲಿ ಬೇಸಿಗೆ ಒಂದು ಶೇಂಗನ್ನ ರಾಶಿ ಮಾಡಿದ್ಮೇಲೆ ಚೆನ್ನಾಗಿ ಒಣಗಿಸ್ರಿ. ಆದಷ್ಟು ಸಾಯಂಕಾಲ ಸಮಯದಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ರಿ. ಮತ್ತು ಹಸಿ ಬಿಸಿ ಶೇಂಗಾ ಏನರ ತಾವು ತುಂಬಿಟ್ಟು ಶೇಖರಣೆ ಮಾಡಿಟ್ಕೊಂಡ್ರೆ ಕೆಲವೊಂದು ರೋಗ ಮತ್ತು ಕೀಟಗಳ ಬಾಧೆ ಬರುವ ಸಾಧ್ಯತೆಗಳಿರ್ತವೆ. ಎಲ್ಲೆಲ್ಲಿ ಬಿಸಿಲು ಜಾಸ್ತಿ ಐತಿ, ಕಲ್ಲಂಗಡಿ ಬೆಳೆಗೆ ಏನಾಗತ್ತಂದ್ರೆ ಸ್ವಲ್ಪ ಹಣ್ಣುಗಳ ಸೀಳುವ ಒಂದು ಸಮಯ ಬರ್ತಾ ಇರುತ್ತೆ ಬಿಸಿಲಿನ ಒಂದು ತೀವ್ರತೆಯಿಂದ. ಅದಕ್ಕಾಗಿ ನಾವು 5% ಬೋರಾನ್ ಅನ್ನ ಸಿಂಪರಣೆ ಮಾಡಬೇಕು. ಹಾಗೇನೆ ಅದರ ಜೊತೆಗೆ ನಾವು ಎಕರೆಗೆ 1 ಅಥವಾ 2 ಜೇನು ಪೆಟ್ಟಿಗೆಯನ್ನ ಇಟ್ಟು ಕಲ್ಲಂಗಡಿ ಬೆಳೆಯನ್ನ ಬೆಳೆದರೆ ಒಂದು ಒಳ್ಳೆಯ ಕ್ವಾಲಿಟಿ ಇಳುವರಿಯನ್ನ ನಾವು ಪಡಿಬಹುದು. ಮತ್ತು ಕೆಲವೊಂದು ತರಕಾರಿಗಳಲ್ಲಿ ಟೊಮೆಟೊ ಬದನೆಕಾಯಲ್ಲಿ ಏನಾಗತ್ತಂದ್ರೆ ಕಾಯಿ ಕೊರಕದ ಬಾಧೆ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಅದಕ್ಕಾಗಿ 1 ಗ್ರಾಂ ಥೈರಾಯ್ಡ್ ಕಾರ್ಬ್ 75 WP ರೂಪದಲ್ಲಿರುವುದನ್ನ ಅಥವಾ ಇಮಾಮೆಕ್ಟಿನ್ ಬೆಂಜೋಯೆಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಹಾಗೆ ಎಲೆ ಮುಟ್ಟರು ರೋಗ ಏನಾದರೂ ಕಂಡು ಬಂತಪ್ಪ ಟೊಮೆಟೊದಲ್ಲಿ ಅಂದ್ರೆ ಅದಕ್ಕಾಗಿ ನಾವು 1 ಮಿಲಿಲೀಟರ್ ಸ್ಟೆಮಾಫ್ರೆಡ್ ಅನ್ನ 4 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಹಾಗೆ ಬದನೆಕಾಯಿಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂತಂದ್ರೆ ಅದಕ್ಕೆ 0.2 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೆಟ್ 5 SG ರೂಪದಲ್ಲಿರುವುದನ್ನ ನಾವು ಸಿಂಪರಣೆ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ 0.20 ml ಸ್ಪೈನೋಸಾಡ್ 45 SC ರೂಪದಲ್ಲಿರುವುದನ್ನ, ಇಲ್ಲಾಂದ್ರೆ 0.2 ml ಕ್ಲೋರಾಂಟ್ರಿನಿಪ್ರೋಲ್ 18.5 SC ರೂಪದಲ್ಲಿರುವುದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಹಾಗೆ ಮಾವಿನ ಒಂದು ಬೆಳೆಯಲ್ಲಿ ಹಣ್ಣು ನೊಣದ ಒಂದು ಬಾಧೆಯನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಮಗ್ರವಾಗಿ ನಿರ್ವಹಣೆ ಮಾಡಲಿಕ್ಕೆ ನಾವು ಪ್ರತಿ ಎಕರೆಗೆ 4 ಮೋಬೆಲೆಗಳನ್ನ ಹಾಕ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಅದರ ಒಂದು ನಾವು ಕಂಟ್ರೋಲ್ ಅನ್ನು ಸಹ ಮಾಡಬಹುದು. ಹಾಗೇನೆ ನಾವು ಈ ಮಾವಿನಕಾಯಿಗಳು ಉದುರುವುದನ್ನ ತಡಲಿಕ್ಕೆ ಆಲ್ಮೋಸ್ಟ್ ಏನು ರಾಶಿ ಆಗಿದೆ, ಮಾವಿನಕಾಯಿಯನ್ನ ಹರಿದಿದ್ದಾರೆ. ಇನ್ನೂ ಕೆಲವೊಂದ್ ಕಡೆ ಏನಿತ್ತಪ್ಪ ಅಂತಂದ್ರೆ ಕಾಯಿ ಏನ ಇನ್ನೂ ಬಲಿದನೆ ಉದುರ್ತಾ ಇರ್ತಾವಲ್ಲ, ಅಂಥದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು 20 PPM ಅಂದ್ರೆ 2 ಗ್ರಾಂ ನ್ಯಾಪ್ತಲಿನ್ ಎಸ್ಟಿಕಿಸೆಡ್ ಅನ್ನ 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಈ ಕೋಳಿ ಸಾಕಾಣಿಕೆ ದನ ಸಾಕಾಣಿಕೆಯನ್ನ ಆದಷ್ಟು ಮಟ್ಟಿಗೆ ಇನ್ನೂ ಒಂದ್ ಸ್ವಲ್ಪ ದಿವಸ ಬಿಸಿಲು ಏನಾದ್ರೂ ಜಾಸ್ತಿ ಆಯ್ತಂದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಸಮಯದಲ್ಲಿ ಮೇಯಿಸುವುದನ್ನ ರೂಢಿ ಮಾಡಿಕೊಳ್ಬೇಕು. ಆಮೇಲೆ ಶುದ್ಧವಾದ ನೀರನ್ನ ಕೊಡ್ಬೇಕಾಗತ್ತೆ. ಕೋಳಿ ಗೂಡಾಗಲಿ ಇನ್ನಿದ್ರೆ ಯಾವುದ್ರೆ ಒಂದು ಕೊಟ್ಟಿಗೆಯ ಮೇಲೆ ನಾವು ಆದಷ್ಟು ಸ್ವಲ್ಪ ಒಣ ಕಣ್ಣಿಕೆಯನ್ನ ಹಾಕಿ ತಂಪಾಗಿರುವ ಹಾಗೆ ಮಾಡ್ಕೋಬೇಕು. ಮತ್ತು ಎಮೆಯ ಮೇಲೆ ಮಧ್ಯಾಹ್ನದ ಸಮಯದಲ್ಲಿ ನೀರನ್ನ ಹಾಕ್ಬೇಕು. ಆಮೇಲೆ ಕೆರೆ ಹೊಂಡಗಳಿತ್ತಂದ್ರೆ ಅಲ್ಲಿ ಬಿಡ್ಬೇಕಾಗತ್ತೆ, ಸ್ವಲ್ಪ ತಂಪಾದ ವಾತಾವರಣ ಕ್ರಿಯೇಟ್ ಮಾಡ್ಬೇಕು.

ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ಬಿಡು ನೆಚ್ಚ ನೆಡು ಕೆಚ್ಚೆದೆಯ ಗುಡಿಯಲ್ಲಿ ಕೆಚ್ಚೆದೆಯ ಗುಡಿಯಲ್ಲಿ ಸೆರೆಯ ಹರಿ ಅರಿಯ ನಿರಿ ಹುಟ್ಟಳಿತು ಹುಡಿಯಲ್ಲಿ ಹುಟ್ಟಳಿತು ಹುಡಿಯಲ್ಲಿ ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ ನವ ಭಾರತದ ಲೀಲೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ